ನಾಡಿನ ವಿವಿಧೆಡೆ ಇಂದು ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಆಚರಿಸಲಾಯಿತು. ಮಡಿಕೇರಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೊಡಗು ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಂಜುಳಾ, ಅಗ್ನಿ ಬನ್ನಿರಾಯರಂತಹ ಮಹಾನ್ ಚೇತನಗಳ ಜೀವನಾದರ್ಶಗಳು ಮನುಕುಲದ ಹಾದಿಗೆ ಬೆಳಕಾಗಿದೆ ಎಂದು ನುಡಿದರು. ಅಗ್ನಿ ಬನ್ನಿರಾಯರು ಸಹಧರ್ಮ ರಕ್ಷಣೆಗಾಗಿ ಜನಿಸಿದವರು ಎಂದು ಚಿತ್ರದುರ್ಗ ಜಿಲ್ಲಾ ಉಪವಿಭಾಗಾಧಿಕಾರಿ ಮಹಿಬೂಬ್ ಜಿಲಾನ್ ಹೇಳಿದರು. ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಗೊತ್ತಿಲ್ಲ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ, ನೀನಿಲ್ಲದೆ ಭೂಮಿಲಿ ಬದುಕೋದೇ ಗೊತ್ತಿಲ್ಲ. ಕೇಳಿ ಆನಂದಿಸಿ ಆಕಾಶವಾಣಿ. ಕಳೆದಿರೋ ಆಕಾಶವಾಣಿ ಬೆಂಗಳೂರು. ಈಗ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅರಣ್ಯ ಬೆಂಕಿಯ ಅನಾಹುತಗಳು ಈ ಕುರಿತು ಚಂದ್ರಶೇಖರ್ ಆಚಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ಕನಕಪುರ ತಾಲೂಕು ಹೊಸದುರ್ಗದ ಶ್ರೀನಿವಾಸ್ ಎಚ್ ವಿ ಹಾಗೂ ಸಂಗಡಿಗರಿಂದ ಭಜನೆ ಪದ. ಈಗ ಕೆಲವು ಜಾಹೀರಾತುಗಳು ಕೇಳುವರೆಗೂ ಮತ್ತು ಆಕಾಶವಾಣಿ ಬೆಂಗಳೂರು ನಿಲಯಕ್ಕೂ ಸಹ. ನೋಡಿ, ಈ ಅರಣ್ಯಗಳು ನಮ್ಮ ಗ್ರಹದ ಜೀವನಾಡಿಗಳು. ಇದು ಕೋಟ್ಯಾಂತರ ಜನರಿಗೆ ಅರಣ್ಯ ಒಂದು ಆಕ್ಸಿಜನ್ ಅನ್ನು ಉತ್ಪಾದನೆ ಮಾಡಿಕೊಡುತ್ತೆ, ಮಳೆಯನ್ನು ತರ್ತದೆ, ಮತ್ತೆ ಹಾಗೇನೆ ಈ ಭೂ ಫಲವತ್ತತೆಯನ್ನ ಸಾಯಿಲ್ ಫರ್ಟಿಲಿಟಿ ಅದನ್ನು ಸಹ ಇನ್ಕ್ರೀಸ್ ಮಾಡುತ್ತೆ. ಮತ್ತೆ ಮುಖ್ಯವಾಗಿ ಟಿಂಬರ್ ಟ್ರೀಸ್ ಎಲ್ಲವನ್ನು ಜನಗಳಿಗೂ ಸಹ ಒಂದು ಗೃಹೋಪಯೋಗಕ್ಕಾಗಲಿ, ಮನೆ ಕಟ್ಟಲಿಕ್ಕಾಗಲಿ, ಔದ್ಯೋಗೀಕರಣಕ್ಕಾಗಲಿ ಇದು ಮರಗಳು ಬೇಕೇ ಬೇಕು. ಮರಗಳಿಲ್ಲೆಲ್ಲ ಜೀವನನೇ ನಡೆಯಲ್ಲ, ಆ ಮಟ್ಟಕ್ಕೆ ಬಂದಿದ್ದೀವಿ. ಆದ್ರಿಂದ ಇಂಥ ಒಂದು ಆಗರ, ಇಂಥ ಒಂದು ಸಮೃದ್ಧಿಯಾದ ನೈಸರ್ಗಿಕ ಸಂಪನ್ಮೂಲವನ್ನು ಕೊಡತಕ್ಕ ಅರಣ್ಯ ಇಲ್ಲದೆ ಇದ್ರೆ ನಮ್ಮ ಪಾಲಿಗೆ ಅದು ಒಂದು ಬರಡು ಭೂಮಿ ಇದ್ದಾಗ. ಇದರದ್ದು ಏನಪ್ಪ ಹಿನ್ನೆಲೆ ಅಂದ್ರೆ 2012 ವಿಶ್ವಸಂಸ್ಥೆಯು ನಮ್ಮ ಜನಗಳಿಗೆ ಅರಣ್ಯದ ಪ್ರಾಮುಖ್ಯತೆ ಮತ್ತು ಬೆಂಕಿಯ ಒಂದು ದುಷ್ಪರಿಣಾಮಗಳನ್ನ ಅವರ ಮನಕ್ಕೆ ತರಬೇಕು, ಜನಜಾಗೃತಿ ಮೂಡಿಸಬೇಕು, ಅರಿವು ಮೂಡಿಸಬೇಕು, ಮತ್ತು ಈ ಜನಗಳಲ್ಲಿ ಯಾವುದು ಕಾರಣಕ್ಕೂ ಸಹ ಈ ಒಂದು ತಾಯಿ ಗರ್ಭದಲ್ಲಿರತಕ್ಕಂತ ಒಂದು ಭೂಮಿ ಯಾವ ಕಾರಣಕ್ಕೂ ನಾವು ನಾಶ ಮಾಡಬಾರದು, ಅದರಿಂದ ನಾವು ಉಪಯೋಗ ಪಡಬೇಕೇ ವಿನಃ ನಾವು ಅದಕ್ಕೆ ಅಪಕಾರ ಮಾಡಬಾರದು. ಈ ಒಂದು ಉದ್ದೇಶದಿಂದ ಆ ಒಂದು ಪಂಜ ಏನಿದೆ ಅದನ್ನು ರಾತ್ರಿ ಹೊತ್ತು ಹೋಗ್ಬೇಕಾರೆ ಅದು ಅದನ್ನು ಕೆಡಿಸಿ ಹಾಕ್ಬೇಕು, ಹಂಗೆ ಎಸಿಬಾರದು. ಶಾಂತ ಮಾಡಿ, ಶಾಂತ ಮಾಡಬೇಕು. ನೀರ್ ಹಾಕಿ ಅಥವಾ ಅದನ್ನ ಮಣ್ಣಿಗೆ ಹಾಕಿ, ಮಣ್ಣು ಬೆಸ್ಟ್, ಅದು ಮಣ್ಣಿಗೆ ತೀಡ್ಬಿಟ್ರೆ ಅದಾಗೆ ನಂದಿ ಹೋಗುತ್ತೆ. ಅಲ್ಲ, ಈಗ ಚಂದ್ರಶೇಖರ್ ಆಚಾರ್ಯ ಅವರೇ, ನಾನು ಒಂದ್ ಕೇಳ್ತೇನೆ. ಈಗ ತಾವು ಅರಣ್ಯ ಅಧಿಕಾರಿಯಾಗಿ ಅರಣ್ಯ ಇಲಾಖೆಯಲ್ಲಿ ಸುಮಾರು 25-35 ವರ್ಷ ಕೆಲಸ ಮಾಡಿ ತಾವು ನಿವೃತ್ತಿ ಹೊಂದಿದ್ರಿ. ಹೌದು. ಈಗ ನೋಡಿ, ಒಬ್ರು ಸಣ್ಣದ ಒಂದು ಬೆಂಕಿ ಇಟ್ಬಿಡ್ತಾರೆ ಅಕಸ್ಮಾತ್, ಮನಗಣಬೇಕು. ಯಾವುದೇ ಕಾರಣಕ್ಕೂ ಬೆಂಕಿಯನ್ನು ಹಾಕಬಾರದು. ನೋಡಿ, ಈ ಬೆಂಕಿ ಹಾಕೋದ್ರಿಂದ ಏನೇನು ಅನಾಹುತಗಳಾಗ್ತವೆ ಅನ್ನೋದು ನಾನು ಮುಖ್ಯವಾಗಿ ನಾನು ಹೇಳ್ತೀನಿ. ಆದ್ರೆ ಈ ಬೆಂಕಿಯಿಂದ ಒಂದ್ ಎರಡು ಮರ ಹೋದ್ರೂ ಪರವಾಗಿಲ್ಲ ಸ್ವಾಮಿ, ಆದ್ರೆ ಈ ಬೆಂಕಿ ಇದೆಯಲ್ಲ, ಇದು ಇಡೀ ಒಂದು ಅರಣ್ಯ ಗರ್ಭವನ್ನೇ. ಇದರಲ್ಲಿ ಮೂರು ವಿಧ ಇದೆ ಮುಖ್ಯವಾಗಿ ಅರಣ್ಯ ಬೆಂಕಿನಲ್ಲಿ. ಒಂದು ಒಳಗಡೆ ಮ್ಯೂಕ್ ಫೈರ್ ಅಥವಾ ಪೀಟ್ ಫೈರ್, PEAT ಪೀಟ್ ಫೈರ್ ಅಂತೀವಿ, ಆಮೇಲೆ ಸರ್ಫೇಸ್ ಫೈರ್ ಅಂತೀವಿ, ಆಮೇಲೆ ಮುಕುಟ ಕೆನೋಪಿ ಟಾಪ್ ಕೆನೋಪಿ ಫೈರ್ ಅಂತೀವಿ. ಇದು ಏನಾದ್ರೂ ಆದ್ರೆ ಅಲರ್ಟ್ ಮಾಡುತ್ತೆ. ಆಮೇಲೆ ನಾಸಾದಿಂದ ಈ ಮೋಡಿಸ್ ಅಂತ, ಮೋಡಿಸ್ ಅಂದ್ರೆ ಮಾಡರೇಟ್ ರೆಸೊಲ್ಯೂಷನ್ ಇಮೇಜಿಂಗ್ ಸ್ಪೆಕ್ಟ್ರೋ ರೇಡಿಯೋಮೀಟರ್ ಅಂತ. ಸೊ ಇದ್ರ ಮೂಲಕನೂ ಸಹ ನಮಗೆ ಇಮ್ಮಿಡಿಯೇಟ್ ಎಲ್ಲಿ ಬೆಂಕಿ ಬಿದ್ದಿದೆ, ಈ ಸ್ಯಾಟಲೈಟ್ ಇಮೇಜರೀಸ್ ಅದನ್ನು ಕ್ಯಾಪ್ಚರ್ ಮಾಡಿ ಇಮ್ಮಿಡಿಯೇಟ್ ನಮಗೆ ಆ ರವಾನೆ ಮಾಡ್ತದೆ. ಎಲ್ಲಿಗೆ? ಆ ಒಂದು ಸ್ಥಳಕ್ಕೆ, ಆ ಸ್ಥಳದ ಒಂದು ಅಧಿಕಾರಿಗೆ ರವಾನೆ ಆಗ್ತದೆ. ಆಮೇಲೆ ಇನ್ನೊಂದು ಸಿಸ್ಟಮ್ ಇದೆ VIIRS ಅಂತ, ಇದ್ರದ್ದು ಏನ್ ಹೇಳ್ತದೆ, ವಿಸಿಬಲ್ ಇನ್ಫ್ರಾರೆಡ್ ಇಮೇಜಿಂಗ್ ರೇಡಿಯೋಮೀಟರ್ ಸೂಟ್ ಅಂತ. ಇದು ಸಹ ಇದು ಒಂದು ಭಾರತ ದೇಶದಲ್ಲಿ ಇದೆ. ಡೆಹ್ರಾಡೂನಿಂದ ಎಲ್ಲದು ಪ್ರತಿಯೊಂದು ಸಹ ನಮಗೆ ರವಾನೆ ಆಗ್ತವೆ. ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ಎಸ್ಪೆಷಲಿ ಈ AI ಬಂದ್ಮೇಲೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ನಮಗೆ ಇಲ್ಲಿ ಮಾಹಿತಿ ಇಮ್ಮಿಡಿಯೇಟ್ ಸಿಗುತ್ತೆ. ತಕ್ಷಣ ಅಲ್ಲಿ ಕಳಿಸ್ತಾರೆ ಸ್ಟಾಫ್ ಅನ್ನ, ಜನಗಳನ್ನ ಒಟ್ಟಾಗ್ತಾರೆ. ಆಮೇಲೆ ಈ ಗ್ರಾಮಾರಣ್ಯ ಸಮಿತಿಗಳು ಅಂತಿದೆ ಸ್ವಾಮಿ, ಗ್ರಾಮಾರಣ್ಯ ಸಮಿತಿ ಪರಿಸರ ಅಭಿವೃದ್ಧಿ ಸಮಿತಿ ಇದೆ. ಗ್ರಾಮಸ್ಥರಲ್ಲಿ ನಾವು ಕೇಳ್ಕೊಳ್ಳೋದು ಏನಂದ್ರೆ, ಇದಕ್ಕೆ ಏನು ನಿಮ್ಮ ಒಂದು ಸರಹದ್ದಿನಲ್ಲಿ ಅರಣ್ಯಗಳಿದೆ ಅಥವಾ ವನ್ಯಜೀವಿಗಳಿದಾವೆ ಅಥವಾ ನಮ್ಮ ಒಂದು ಏನು ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಅದನ್ನ ನೀವು ಕಾಪಾಡ್ಕೋಬೇಕು, ನಿಮ್ಮ ಕರ್ತವ್ಯ. ಗ್ರಾಮಾಣ ಸಮಿತಿನಲ್ಲಿ ಅವರಿಗೆ ರೆಮ್ಯುನರೇಷನ್ ಕೊಡ್ತಾರೆ ಸರ್ಕಾರದಿಂದ, ಹಿಂದೆನೂ ಕೊಡ್ತಾ ಇದ್ರು. ಆದ್ರಿಂದ ಯಾರು ಬೆಂಕಿನ ನಿಗಾ ವಹಿಸಿ ಬೀಳ್ದಂಗೆ ಮಾಡ್ತಾರೆ, ಬಿದ್ದ ಮೇಲೆ ಓಡಾಡೋದ ಬಾವಿ ತೆಗಿಯದ, ಬೀಳಕ್ಕಿಂತ ಮೊದಲೇ ನಾವು ಪ್ರಿವೆನ್ಷನ್ ಮಾಡಬೇಕು, ತಡೆಗಟ್ಟಬೇಕು. ಅದಕ್ಕೋಸ್ಕರ ಒಂದು ನಾವು ಒಂದು ಗೌರವಧನನೂ ಸಹ ಇಲಾಖೆ ಮಾಡಿದ್ರೆ ಕೊಡ್ತಾ ಇದ್ದಾರೆ. ಅಂದ್ರೆ ಅದು ತಕ್ಕನಾಗಿ ಕೊಡ್ತಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಪುರಸ್ಕರಿಸಿದಂಗೆ ಅವರಿಗೆ, ಅವ್ರಿಗೆ ಉತ್ಸಾಹ ಬರುತ್ತೆ. ಆಮೇಲೆ ಬೆಂಕಿ ನಿರೋಧಕ ತಂಡ ಅಂತ ಮಾಡ್ಕೊಂತಾರೆ, 10-15 ಜನದ ಯುವಕರನ್ನ ಸೇರಿಸಿಕೊಂಡು ಈ ಬೆಂಕಿ ವಾಚರ್ಸ್ ಇಲಾಖಾ ಸಿಬ್ಬಂದಿಗಳು ರೈಟ್ ಫ್ರಮ್ ACF ರಸ್ತೆ ಅಂಚಿಗೆ ಆಮೇಲೆ ಫೈರ್ ಲೈನ್ ಮಾಡೋದು, 3 ಮೀಟರ್ ಇರ್ಬೋದು, 10 ಮೀಟರ್ ಇರ್ಬೋದು, ಆ ಒಂದು ಸಂದರ್ಭಕ್ಕೆ ತಕ್ಕನಾಗಿ ಪ್ರದೇಶಕ್ಕೆ ತಕ್ಕನಾಗಿ ಬೆಂಕಿ ಲೈನ್ ಅನ್ನು ಮಾಡ್ತಾರೆ. ಆಮೇಲೆ ಮೊದಲೇ ಸಹ ಸೆಪ್ಟೆಂಬರ್ ತಿಂಗಳಲ್ಲೇ ಸಹ ಕಂಟ್ರೋಲ್ ಬರ್ನಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಬೆಂಕಿ ಬೀಳದಂಗೆ ಸೈಕಲ್ ಟೈರ್ ನಲ್ಲಿ ಆಗಲಿ ಯಾವ್ದಕ್ಕೂ ಹಾನಿ ಆಗದಂಗೆ ಕರಡ ಗ್ರಾಸ್ ಇದೆ, ಎಸ್ಪೆಷಲಿ ವೆಸ್ಟರ್ನ್ ಘಾಟ್ಸ್ ಇದರಲ್ಲಿ ಪಶ್ಚಿಮ ಘಟ್ಟ ತಪ್ಪಲಲ್ಲೆಲ್ಲ ಸಿಕ್ಕಾಬಟ್ಟೆ ಇದು ಬರ್ತದೆ, ಹುಲ್ಲು ಇರ್ತವೆ, ಅದು ಸಹ ಅದು ಬೆಂಕಿಗೆ ಬೀಳದಂಗೆ ಕಂಟ್ರೋಲ್ ಬರ್ನಿಂಗ್ ಮಾಡ್ಬಿಟ್ರೆ ಮುಂದೆ ಆಗುವ ಒಂದು ದೊಡ್ಡ ಬೆಂಕಿನ ನಾವು ತಪ್ಪಿಸಬಹುದು. ನೋಡಿ, ಈಗ ಆದಷ್ಟು ನಮಗೆ ಉಪರಗ ಆಧಾರಿತ ಒಂದು ಏನು ನಮಗೆ ಬಂದ್ಮೇಲೆ ಮೆಸೇಜ್ಗಳು ಬರ್ತಾ ಇದಾವಲ್ಲ, ಅದರಿಂದ ಎಷ್ಟೋ ಬೆಂಕಿ ತಡೆಗಟ್ತಾ ಇದೀವಿ. ಬಹಳ ಸಂತೋಷ ಆಗ್ತಿದೆ, ಕಡಿಮೆ ಆಗ್ತಿದೆ, ಈಗ ಫೈರ್ ಇನ್ಸಿಡೆಂಟ್ಸ್ ತುಂಬಾ ಕಡಿಮೆ ಆಗ್ತಿದಾವ ಈಗ. ಅಲ್ಲ, ಈಗ ಅರಣ್ಯ ಈ ತರ ಬೆಂಕಿ ಎಲ್ಲರೂ ಅಲ್ಲೆಲ್ಲ ಬಿದ್ದಿದೆ ಮತ್ತೆ ಬೆಂಕಿ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗ್ತಾ ಇದೆ ಅಂತ ತಕ್ಷಣ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಕಾರ ಇದು ಸುರಕ್ಷತಾ ಕ್ರಮ ಅದನ್ನು ಕೈಗೊಳ್ಳಲಿಕ್ಕೆ ಮತ್ತೆ ತಕ್ಷಣ ತಮಗೆ ಏನು ಮಾಹಿತಿ ರವಾನೆ ಆಗ್ತದೆ. ಇದು ಈಗ ಎಲ್ಲಾ ಹಂತದಲ್ಲೂ ಬಂದಿದೆಯಾ? ಈಗ ಪ್ರತಿಯೊಂದು ಈಗ ಭಾರತದ ದೊಡ್ಡ ಭೂಗಾತ್ರದ ಲಕ್ಷಣ ಇದಾವೆ. ಬರೀ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ, ಅಂದ್ರೆ ಭೂಭಾಗ ತುಂಬಾ ವಿಸ್ತೀರ್ಣವಾಗಿದೆಯಲ್ಲ. ವಿಸ್ತೀರ್ಣ ಆಗಿದೆ ನೋಡಿ ಸ್ವಾಮಿ, ಬಹಳ ಚೆನ್ನಾಗಿದೆ ನಿಮ್ ಪ್ರಶ್ನೆ. ಈಗ ಡ್ರೋನ್ಸ್ ಅಂತ ಇದೆ, ಈಗ ಹಳ್ಳಿಯವರಿಗೆಲ್ಲ ಗೊತ್ತಿದೆ, ಮದುವೆ ಸಮಾರಂಭದಲ್ಲೂ ಸಹ ಚಿಕ್ಕದು ಇದನ್ನ ಹೆಲಿಕಾಪ್ಟರ್ ತರ ಬಿಡ್ತಾರೆ ಅಲ್ವಾ, ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ ಅಲ್ಲೇ ವಿಡಿಯೋಗಳನ್ನ. ಅದೇ ತರ ಡ್ರೋನ್ಸ್, US ಡ್ರೋನ್ಸ್ ಅಂತ, ಇದ್ರಲ್ಲಿ ಥರ್ಮಲ್ ಕ್ಯಾಮ್ರಾಗಳನ್ನ ಅಳವಡಿಸಿಕೊಂಡು ಈ ಒಂದು ವೆಹಿಕಲ್, ಏನ್ ಡ್ರೋನ್ ವೆಹಿಕಲ್ ಇದೆಯಲ್ಲ, ಅದು ಎಲ್ಲಾ ಪ್ರದೇಶದ ಒಂದು ಚಿತ್ರೀಕರಣ ಮಾಡುತ್ತೆ. ನೋಡಿ ಎಂತ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತ. ಸೊ ಮೊದಲೆಲ್ಲ ಇರ್ಲಿಲ್ಲ ಇದು. ಸೊ ಇದು ನಮ್ಮ ಬಡೀ ತರೀಕೆರೆ ಕಡೂರು ತಿಪ್ಟೂರ್ ಅಲ್ಲ, ಇಡೀ ನಮ್ಮ ದೇಶದಾದ್ಯಂತ ನಮ್ ಇದು ಇರೋದ್ರಿಂದ ಇದು ಉಪಯೋಗಿಸಿಕೊಂಡು ನಮಗೆ ತಕ್ಷಣ ರವಾನೆ ಆಗ್ತದೆ ಮೆಸೇಜ್ಗಳು. ಆಗ ಬೆಂಕಿನ ಎಲ್ಲೆಲ್ಲಿ ಆಗಿದೆ ಅಲ್ಲೆಲ್ಲಿ ಡಿಟೆಕ್ಟ್ ಮಾಡಿ ಆ ನಂತರ ಅದು ಪ್ರಿವೆಂಟಿವ್ ಮೆಸರ್ಸ್ ಏನ್ ತಗೋಬೇಕು ಅಲ್ಲಿ ತಕ್ಷಣ ಕಳಿಸ್ಬೇಕು. ಅಲ್ಲ, ಈ ತರ ಪ್ರಮಾಣದಲ್ಲಿ ಆ ಒಂದು ಜಾಗ್ರತೆ ಇದೆ, ಮುನ್ನೆಚ್ಚರಿಕೆ ವಹಿಸ್ತದೆ ಅಂದ್ರೆ, ಈಗ ಸಾಕಷ್ಟು ಕಡೆ ಅಲ್ಲೆಲ್ಲ ಈಗ ಬೆಂಕಿ ಅನಾಹುತ ಆಗಬಾರ್ದಲ್ಲ? ಆಗ್ಬಾರ್ದು, ಇಲ್ಲ, ಈಗ ಸ್ವಲ್ಪ ಕಡಿಮೆ ಆಗ್ತಿತ್ತು ಸ್ವಾಮಿ. ನಿಜಕ್ಕೂ ಒಂದು ಆಶಾದಾಯಕ ಬೆಳವಣಿಗೆ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಏನು ಉಪಗ್ರಹ ಆಧಾರಿತ ಇದು ಬಂದ್ಮೇಲೆ ಸ್ವಲ್ಪ ಬೆಂಕಿ ಇದು ಸ್ವಲ್ಪ ಕಡಿಮೆ ಆಗ್ತಿದೆ. ಒಂದು ರೇಟ್ ಏನಿತ್ತು ವ್ಯಾಪ್ತಿ ಕಡಿಮೆ ಆಗ್ತಿದೆ ಈಗ, ಆದ್ರೆ ಅದೊಂದು ಒಂದು ಉತ್ತಮ ಬೆಳವಣಿಗೆ. ಈಗ ಕಾನೂನು ಏನ್ ಹೇಳ್ತದೆ ಈ ಬೆಂಕಿ ಬಗ್ಗೆ, ಬೆಂಕಿ ಅನಾಹುತದ ಬಗ್ಗೆ? ಈಗ ಈ ತರ ನಿರ್ಲಕ್ಷ್ಯದಿಂದ ನಾವು ಇಷ್ಟೆಲ್ಲ ಮಾಡ್ತೀವಿ, ಜನಗಳನ್ನ ಅಳವಡಿಸ್ಕೋತೀವಿ, ಬರ್ರಪ್ಪ ನೀವು ಬೆಂಕಿ ಕೆಡ್ಸಕ್ ಬನ್ನಿ, ಬೆಂಕಿ ರಕ್ಷಣೆ ಮಾಡಿ. ಕೆಲವರಿಗೆ ಅರ್ಥ ಆಗುತ್ತೆ ನೋಡಿ, ಕಾಫಿ ತೋಟ ಇರ್ಬೋದು, ಟೀ ತೋಟ ಇರ್ಬೋದು, ಆ ಸುತ್ತಮುತ್ತಲಲ್ಲಿ ಅವರೇ ಬೆಂಕಿ ಮಾಡ್ಕೊಂತಾರೆ. ಆದ್ರೆ ಇಲ್ಲಿ ಬೆಂಕಿ ಆಗ್ತಿರೋದು ಯಾರಿಂದ? ಕೆಲವೇ ಜನಗಳಿಂದ. ಏನು ಒತ್ತುವರಿ ಮಾಫಿಯಾ ಇದೆ, ಒತ್ತುವರಿಗೋಸ್ಕರ ಇವರು ಬೆಂಕಿನ ಹಾಕ್ತಾ ಇದ್ದಾರೆ, ಅದನ್ನ ಕಬಳಿಸಕ್ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ಬಿಟ್ರೆ ಹತ್ರ ಏನಾಗಿದೆ ನೋಡಿ, ಈ ಇದಾಗೋದ್ರಿಂದ ನಮಗೆ ಎಷ್ಟೋ ಇದು ಕಡಿಮೆ ಆಗಿದೆ, ಬೆಂಕಿಯ ಒಂದು ಹೊಡೆತ ಏನಿದೆ ಈ ಕಡಿಮೆ ಆಗ್ತಿದೆ. ಈ ಒಂದು ಉಪಗ್ರಹ ಆಧಾರಿತ ಇದು ಸಾಧನಗಳು ಬಂದ್ಮೇಲೆ ಆದಷ್ಟು ಕಡಿಮೆ ಆಗ್ತಿದೆ, ಜನಗಳಿಗೆ ತಿಳುವಳಿಕೆನೂ ಬಂದಿದೆ. ಹೌದಪ್ಪ, ನಮ್ಗೆ. ಆಮೇಲೆ ನೋಡಿ ಇನ್ನೊಂದು, ಕಾನೂನಲ್ಲಿ ಯಾವ ತರ ಶಿಕ್ಷೆ? ಬಹಳ ಬಹಳ ಬಹಳ ಮುಖ್ಯ ಇದು. ಇದನ್ನ ನಾನು ಹೇಳಕ್ ಹೊರಟಿದ್ದೆ, ಉತ್ತಮ ಜ್ಞಾಪಿಸಿದ್ರಿ. ನೋಡಿ, ಈ ಸಾಕಷ್ಟು ನಮ್ಮಲ್ಲಿ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಇದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದೆ, ಆಮೇಲೆ ಕರ್ನಾಟಕ ಪ್ರಿಸರ್ವೇಷನ್ ಆಕ್ಟ್ ಇದೆ. ಎಲ್ಲ ಆಕ್ಟ್ ಇರೋದು ಯಾಕೆ ಅಂತಂದ್ರೆ, ಜನಗಳ ಒಂದು ತಿಳುವಳಿಕೆನ ಜಾಸ್ತಿ ಮಾಡಲಿಕ್ಕೆ. ನೋಡ, ಮೊದಲು ಹೇಳ್ತೀವಿ ನಾವು, ಆದಷ್ಟು ನಾವು ಏನು ಬೀಟ್ ಫಾರೆಸ್ಟ್ ಇದ್ದಾರೆ, ಫಾರೆಸ್ಟ್ ವಾಚರ್ಸ್ ಇದ್ದಾರೆ, DRFOs ಇದ್ದಾರೆ, RFO ಇವರೆಲ್ಲ ಕ್ಷೇತ್ರ ಮಟ್ಟದಲ್ಲಿ ಎಲ್ಲರೂ ಹೋಬಳಿ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸ್ತಾ ಇದಾರೆ. ಬ್ಯಾನರ್ಸ್ ಅನ್ನ ಆಯಕಟ್ಟು ಜಾಗದಲ್ಲಿ, ಆಮೇಲೆ ಈ ಫಿಲ್ಮ್ ಥಿಯೇಟರ್ ಅಲ್ಲಿ ಬೆಂಕಿ ಆಗದಂಗೆ ನೋಡ್ಕೋಬೇಕು, ಪೇಪರ್ನಲ್ಲೆಲ್ಲ ಬರ್ತಾ ಇದೆ. ಸರ್ಕಾರನೇ ಮುತುವರ್ಜಿ ವಹಿಸಿ ಎಲ್ಲ ವಿಭಾಗಗಳಿಂದ ಬೆಂಕಿ ತಡೆಗಟ್ಟಬೇಕು, ಬೆಂಕಿ ಅದೇನೇ ಇನ್ನೇನು ಅನಾಹುತ ಆಗ್ತದೆ ಅನ್ನೋ ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಸೊ ಇಷ್ಟಾದ್ರೂ ಸಹ ಬೆಂಕಿ ಹಾಕಿದ್ರೆ ಅವನು ಯಾರಾದರೂ ನಮಗೆ ಬೆಂಕಿ ಹಾಕಿದವನು ಸಿಕ್ಕಿಬಿದ್ರೆ ಕರ್ನಾಟಕ ಅರಣ್ಯ ಕಾಯ್ದೆ 63ರ ಪ್ರಕಾರ ಬೆಂಕಿ ಅವನ ಯಾರಾದರೂ ಕಂಡು ಬಂದ್ರೆ ಅವನಿಗೆ 1 ವರ್ಷ ಶಿಕ್ಷೆ ಇದೆ, 2,000 ಜುಲ್ಮಾನೆ ಇದೆ, ದಂಡ ಇದೆ. ಆಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ 3-7 ವರ್ಷದ ತನಕನೂ ಸಹ ಅವನಿಗೆ ಕಾರಾಗೃಹವಾಸ ಜೈಲು ಶಿಕ್ಷೆ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು ಜನಗಳು. ಬಯೋಡೈವರ್ಸಿಟಿ ಆಕ್ಟಲ್ಲಿ 5 ವರ್ಷ ಶಿಕ್ಷೆ ಇದೆ. ಆದ್ರಿಂದ ದಯವಿಟ್ಟು ನೋಡಿ, ಸಾಮ ವೇದ ದಂಡ ಅಂತ ಹೇಳ್ತೀವಿ ನಾವು. ಸಾಮ ವೇದ ದಂಡ ಅಂದ್ರೆ ಮೊದಲು ಸಮಾಧಾನ ಮಾಡ್ತೀವಿ, ಪುರಾಣಗಳು ಹೇಳ್ತೀವಿ, ಇತಿಹಾಸ ಹೇಳ್ತೀವಿ, ಇಷ್ಟಿತ್ತು ನೋಡಪ್ಪ ರಾಮರಾಜ್ಯ ಆಗ್ಬೇಕು ಅಂತ ಹೇಳ್ತೀವಿ. ಅದಕ್ಕೆ ಯಾರು ಮಣಿದೇ ಇದ್ರೆ ಏನ್ ಮಾಡ್ತೀವಿ, ದಂಡ ಪ್ರಯೋಗಿಸ್ತೀವಿ. ಈ ದಂಡಕ್ಕೆ ಏನ್ ಮಾಡ್ತಾರೆ, ಜನಗಳು ಸ್ವಲ್ಪ ಹೆದರ್ತಾರೆ. ಬೆಂಕಿ ಹಾಕಿದ್ರೆ ಏನಾಗ್ತದೆ? ನಮ್ಮ ಸೆಕ್ಷನ್ 30 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟು, ಸೆಕ್ಷನ್ 24 ಕರ್ನಾಟಕ ಫಾರೆಸ್ಟ್ ಆಕ್ಟ್ ಇವೆಲ್ಲ ಏನ್ ಹೇಳ್ತಾವೆ ಅಂದ್ರೆ, ಇದಕ್ಕೆ ನೀನು ಮೊದಲು ನಾವು ಅವನಿಗೆ ವಾರ್ನಿಂಗ್ ಕೊಡ್ತೀವಿ, ಅದಕ್ಕೂ ಅವನು ಮೀರಿದ್ರೆ ವರ್ತಿಸಿದ್ರೆ ಬೆಂಕಿ ಹಾಕೋದು ಕಂಡು ಬಂದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಅವನಿಗೆ ಕಾನೂನು ಕ್ರಮಕ್ಕೆ ಅಳವಡಿಸಿ ಅವನನ್ನ ಜೈಲಿಗೆ ತಳ್ತೀವಿ, ಅಲ್ಲಿ ಶಿಕ್ಷೆ ಆಗುತ್ತೆ. ಆದ್ರೆ ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಚಂದ್ರಶೇಖರ್ ಆಚಾರ್ಯರು, ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕಾನೂನಿನಲ್ಲಿ ಸ್ವಲ್ಪ ಅರಣ್ಯ ಕಾನೂನಿನಲ್ಲಿ ಸ್ವಲ್ಪ ಬದಲಾವಣೆ ತಂದಿದೆ ಅಂತ ನಾವು ಕೇಳಿದ್ದೇವೆ. ಅದೇನಂದ್ರೆ ಈಗ ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಒಂದು ವ್ಯತ್ಯಾಸ ಮಾಡಿದ್ರೆ ಅವರಿಗೆ ಅರಣ್ಯ ಅಧಿಕಾರಿಗಳಿಗೆ ಶಿಕ್ಷಿಸುವ ಮತ್ತೆ ದಂಡಿಸುವ ಒಂದು ಶಿಕ್ಷೆನು ಕೂಡ ಒಂದು ಅಧಿಕಾರನು ಕೂಡ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೇಳಿ. ಇದೆ ಇದೆ, ಮೊದಲೇ ಇರಲಿಲ್ಲ, ಇದು ಇತ್ತೀಚೆಗೆ ಇದೆ. ಉತ್ತರಾಖಂಡ್ ಉಚ್ಚ ನ್ಯಾಯಾಲಯ ಒಂದು ಆದೇಶ ಹೊರಡಿಸ್, ಏನು 10 ಎಕರೆಗಿಂತ ಕಡಿಮೆ 20 ಎಕರೆ 100 ಎಕರೆ ತನಕ ಏನಾದ್ರು ಅರಣ್ಯ ಬೆಂಕಿ ಕಂಡ್ರೆ ಯಾರ್ಯಾರಿಗೆ ಅಮಾನತು ಪಡಿಸಬೇಕು ಅಧಿಕಾರಿಗಳಲ್ಲಿ, ಅದೊಂದು ನಮಗೊಂದು ಇಲ್ಲ. ನಾನು ಅದು ಈಗ ಅದರ ಸಂಬಂಧಪಟ್ಟದ್ದಲ್ಲ ಇದು. ಇದು ಸಾಮಾನ್ಯವಾಗಿ ಈಗ ಅರಣ್ಯ ಸಿಬ್ಬಂದಿಗೆ, ಈಗ ನಮ್ಮ ಆರಕ್ಷಕರು ಪೊಲೀಸ್ ಅಧಿಕಾರಿಗಳಿಗೆ ಏನು ನಾವು ಕಾನೂನು ಕೆಲವು ಅಧಿಕಾರ ಇದೆಯಲ್ಲ, ಈಗ ಅರೆಸ್ಟ್ ಮಾಡೋದಾಗ್ಲಿ ಮತ್ತೆ ಶಾರೀರಿಕವಾಗಿ ಥಳಿಸೋದಾಗ್ಲಿ, ಆ ತರ ಒಂದು ಅಧಿಕಾರನ ಅರಣ್ಯ ಇಲಾಖೆ ಅವರಿಗೆ ಕೊಟ್ಟಿದ್ದಾರೆ. ಇದೆ ಇದೆ ಇದೆ ಇದೆ ನೋಡಿ, ನಮ್ಮ ಅರಣ್ಯ ಕಾಯ್ದೆನೆಲ್ಲ ಇದೆ. ಯಾರೇ ಒಬ್ಬ ಸಿಕ್ಕಿದ್ರೆ ಕನಿಷ್ಠ ಪೆಟ್ಟು ಕೊಟ್ಟು ಅವನಿಗೆ ಇನ್ನು ಯಾರದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಫ್ಐಆರ್ ಹಾಕೋ ಒಂದು ಅಧಿಕಾರನು ಕೂಡ ಕೊಟ್ಟಿದ್ದಾರೆ ಅಂತ. ಹೌದೌದು ನೋಡಿ, ಪ್ರಥಮ ವರ್ತಮಾನ ವರದಿ ದಾಖಲಿಸಿದ್ರೇನೆ ಕಾನೂನು ಕ್ರಮ ಮುಂದುವರಿಯುತ್ತೆ. ಕ್ರಿಮಿನಲ್ ಲಾ ಸೆಟ್ಸ್ ಇನ್ ಟು ಮೋಷನ್ ಓನ್ಲಿ ಆನ್ ರಿಜಿಸ್ಟರಿಂಗ್ ಏನ್ ಎಫ್ಐಆರ್. ಸೊ ಎಫ್ಐಆರ್ ಹಾಕಿದ ತಕ್ಷಣ ಕಾನೂನು ಕ್ರಮ ಚಾಲನೆ ಬರ್ತದೆ. ಸೊ ಇದನ್ನ ನಾನು ಏನಾಗಿದೆ ಇತ್ತೀಚೆಗೆ ಅರಣ್ಯ ಇಲಾಖೆನಲ್ಲಿ 62A ಅಂತ, ಸೆಕ್ಷನ್ 62A ಕರ್ನಾಟಕ ಫಾರೆಸ್ಟ್ ಆಕ್ಟ್ ಪ್ರಕಾರ ಇದು ತಿದ್ದುಪಡಿ ಆಗಿದೆ. ಅಂದ್ರೆ ವಲಯ ಅರಣ್ಯಾಧಿಕಾರಿಯೇ ಪ್ರಥಮ ವರ್ತಮಾನ ವರದಿಯನ್ನ ದಾಖಲಿಸಬೇಕು. ಇದರಲ್ಲಿ ಕಾಗ್ನಿಜಬಲ್ ಮತ್ತೆ ನಾನ್ ಕಾಗ್ನಿಜಬಲ್, ಈ ಬೆಂಕಿ ಎಲ್ಲ ನಾನ್ ಕಾಗ್ನಿಜಬಲ್ ಬರ್ತದೆ. ಅಂದ್ರೆ ಕಾಗ್ನಿಜಬಲ್ ಅಂತಾರೆ, ಅದು ಆಕ್ಚುಲಿ 2 ವರ್ಷಕ್ಕೂ ಮೀರಿದ ಒಂದು ಶಿಕ್ಷೆ ಇದ್ರೆ ಫಾರೆಸ್ಟ್ ಆಫೀಸರ್ ಆರ್ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ಎ ಪರ್ಸನ್ ವಿದೌಟ್ ವಾರಂಟ್ ಫ್ರಮ್ ದ ಮ್ಯಾಜಿಸ್ಟ್ರೇಟ್. ಏನೇನು ತಪ್ಪು ಮಾಡಿದ್ರೆ ಸಂಜೆಯ ಅಪರಾಧ ಅವನು, ಅದರಲ್ಲಿ ಮರ್ಡರ್ ಇರ್ಬೋದು, ವನ್ಯಜೀವಿ ಹಂಟಿಂಗ್ ಇರ್ಬೋದು, ಕೋಚಿಂಗ್ ಇರ್ಬೋದು, ಇವೆಲ್ಲ ಮರ ಕಡ್ದಿದ್ದಿರ್ಬೋದು, ಮರ ಕಡ್ದಿದ್ದು ಇದು ಬರ್ತದ, ಅದು ಬೇರೆ ಸಂಜೆಯ ನಾನ್ ಕಾಗ್ನಿಜಬಲ್. ನಾನ್ ಕಾಗ್ನಿಜಬಲ್ ಪ್ರಾಣಿ ಅನಾಹುತ ಮಾಡಿ, ಪ್ರಾಣಿ ಅನಾಹುತ ಮಾಡಿದ್ರೆ ಅದು ಕಾಗ್ನಿಜಬಲ್. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಅದರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅದು ಆಲ್ಮೋಸ್ಟ್ ಎಲ್ಲಾ ಸೆಕ್ಷನ್ ಗಳು ಸಹ ಕಾಗ್ನಿಜಬಲ್ ಅಫೆನ್ಸ್, ಸಂಜೆಯ ಪ್ರಕರಣಗಳು. ಆ ಸಂಜೆಯದಲ್ಲಿ ನಾವು ಯಾವುದೇ ಒಂದು ನ್ಯಾಯಾಲಯದ ಪೂರ್ವಮಾನುಮತಿ ಪಡಿಬೇಕಾಗಿಲ್ಲ, ಕಂಪ್ಲೇಂಟ್ ದಾಖಲಿಸಲಿಕ್ಕೆ, ದೂರು ದಾಖಲಿಸಲಿಕ್ಕೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ಗೆ ದೂರು ಕೊಡ್ತಾನೆ ಅಥವಾ ಇವನು ಇಮಿಡಿಯೇಟ್ ಅದನ್ನ ರೈಟಿಂಗ್ ಅಲ್ಲಿ ಇದು ಮಾಡಿ ಕೊಡ್ತಾನೆ, ಕಂಪ್ಲೇಂಟ್ ಮೂಲಕ ಕೊಡ್ತಾನೆ. DRF ಕಂಪ್ಲೇಂಟ್ ಅನ್ನ ಕೊಡ್ತಾರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ. ಆದ್ರೆ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಅಲ್ಲಿ ಏನಾಗುತ್ತೆ, ರೇಂಜ್ ಫಾರೆಸ್ಟ್ ಆಫೀಸರ್ ಅಂಡ್ ಅಬೌವ್ ಸೆಕ್ಷನ್ 62A ತಿದ್ದುಪಡಿ ಆದ್ಮೇಲೆ ಅವನೇ ಮಾಡಬೇಕು, 62B ನಲ್ಲಿ ವಿಚಾರಣಾ ವರದಿ ತಯಾರಿಸಬೇಕು, 62C ನಲ್ಲಿ ಮರದ ಪ್ರಮಾಣವನ್ನ ಪತ್ರವನ್ನು ನೀಡಬೇಕು ಅಂತಿದೆ. ಸೊ ಇಷ್ಟನ್ನ ಈ ಸಾಂಗದ ನಡೀತಾ ಇದೆ ಬಿಡಿ, ಈಗ ನಾವು ಅದಕ್ಕೆ ಅಡ್ಡಿ ಬರಲ್ಲ. ಈ ಕಾನೂನು ಏನಿದೆ ಕಾನೂನು ಪಾಲಿಸಲೇಬೇಕು. ಅಲ್ಲ, ಇತ್ತೀಚೆಗೆ ಬಂದ ಕಾನೂನು ಪ್ರಕಾರ ಈಗ ಆರಕ್ಷಕ ಅಧಿಕಾರಿಗಳಿಗೆ ಇರುವಂತ ಕೆಲವೊಂದು ಅಧಿಕಾರನ ಅರಣ್ಯ ಇಲಾಖೆಯವರಿಗೆ ಸಿಬ್ಬಂದಿಗೂ ಕೊಟ್ಟಿದ್ದಾರೆ ಅಂತ ಇದೆ ಇದೆ, ಅದು ಮೊದಲಿಂದ ಇದೆ. ಇವತ್ತೇನ ಅಂತಲ್ಲ, ಈಗ ನೋಡಿ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ 1980 ಇದೆಯಲ್ಲ, ಅದು ತಿದ್ದುಪಡಿ ಆಯ್ತು 2023 ರಲ್ಲಿ. ವನ್ಯಜೀವಿ ಕಾಯ್ದೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಸಾವಿರದ 22ರ ತಿದ್ದುಪಡಿ ಆಯ್ತು ಅಲ್ವಾ, ಐಪಿಸಿ ತಿದ್ದುಪಡಿ ಆಯ್ತು, ಕಾಲ್ಮಾನಕ್ಕೆ ಬದಲಾವಣೆ ಆಗಲೇಬೇಕು, ತಿದ್ದುಪಡಿ ಆಯ್ತು, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ತಿದ್ದುಪಡಿ ಆಯ್ತು. ಯಾಕಪ್ಪ ಅಂದ್ರೆ ಇದೆಲ್ಲ ಜನಗಳಿಗೆ ತೀರಾ ನಾವು ತೊಂದರೆ ಕೊಡಕ್ ಹೋಗಲ್ಲ, ಎಲ್ಲೋ ಕೆಲವು ಸಡಿಲ ಆಗಿದಾವೆ, ಕೆಲವು ಮಾರ್ಪಾಡಾಗಿದಾವೆ, ಅದನ್ನ ಜನಗಳು ಅರ್ಥ ಮಾಡ್ಕೋಬೇಕು. ಇದಕ್ಕೊಂದು ಸೆಷನ್ ಬೇಕು ಬಿಡಿ, ಇದನ್ನ ಮಾತಾಡ್ಲಿಕ್ಕೆ ತಿದ್ದುಪಡಿ ಬಗ್ಗೆ ಒಂದು ಪ್ರತ್ಯೇಕ ಒಂದು ಇದೇ ಬೇಕು. ಆಯ್ತು ಚಂದ್ರಶೇಖರ ಆಚಾರ್ಯ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಅರಣ್ಯ ಬೆಂಕಿಯಿಂದ ಆಗುವ ಅನಾಹುತ ಮತ್ತು ಅದನ್ನ ತಡೆಗಟ್ಟುವ ಬಗ್ಗೆ ಈ ಕುರಿತು ನಮ್ಮ ಕೇಳುಗರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನ ತಿಳ್ಕೊಟ್ರಿ. ಈ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಮಾಹಿತಿ ಬೇಕು ಅಂತ ಇರ್ತಾರೆ ಅವರಿಗೆ, ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಇದು ಒಂದು ಯೂನಿವರ್ಸಲ್ ನಂಬರ್ ಇದೆ, 1926 ಅರಣ್ಯ ಇಲಾಖೆಯಿಂದ. ಆಮೇಲೆ ನನ್ನ ನಂಬರ್ ಬೇಕು ಅಂದ್ರೆ 9480354500 9480354500 ಸೊ ಇದಕ್ಕೆ ತಾವು ಸಂಪರ್ಕ ಮಾಡಬಹುದು. ಆಮೇಲೆ ಅರಣ್ಯ ಇಲಾಖೆಗೂ ಬೇಕಾದ್ರೆ 1926 ನ ದಯವಿಟ್ಟು, ಇದು 24/7 ಆನ್ ಇರ್ತದೆ, ಅಲ್ಲಿಗೂ ನೀವು ಸಂಪರ್ಕ ಮಾಡಿ ಆದಷ್ಟು ಬೆಂಕಿನ ತಡೆಗಟ್ಟಿ ಅಂತ ನಾವು ಮತ್ತೊಮ್ಮೆ ನಾನು ನಿವೇದನೆ ಮಾಡ್ಕೋ. ಚಂದ್ರಶೇಖರ್ ಆಚಾರ್ಯ ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಅರಣ್ಯ ಬೆಂಕಿಯ ಅನಾಹುತಗಳು ಈ ಕುರಿತು ಚಂದ್ರಶೇಖರ್ ಆಚಾರ್ಯ ಅವರೊಡನೆ ಇದುವರೆಗೆ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ಹೊಸದುರ್ಗದ ಶ್ರೀನಿವಾಸ್ ಎಚ್ ವಿ ಹಾಗೂ ಸಂಗಡಿಗರಿಂದ ಭಜನೆ ಪದ. ಯಾರೇ ರಂಗನ ಯಾರೇ